ಧನ್ಯವಾದಗಳು. ಕೇಳಿದ್ರಿ, ಇದುವರೆಗೆ ಪದ ಸಂಪದ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಪದ ಸಂಪದಗಳನ್ನು ನಾವು ನೀಡಿದ್ದು, ಎರಡು ಪದ ಸಂಪದಗಳಿಗೂ ಕೂಡ ಸರಿ ಉತ್ತರವನ್ನು ಕೆಲವು ಕೇಳುಗರು ಕೊಟ್ಟಿದ್ದಾರೆ. ಸರಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಕೇಳುಗರಿಗೂ ಕೂಡ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಪದ ಸಂಪದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳುಗರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ, ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಫಲ ಸೇರಿ ತೋಟಗಾರಿಕೆ ಸಮಗ್ರ ಚಟುವಟಿಕೆ ಕುರಿತು ಬಾನಲಿ ಸರಣಿ. ಇದರಲ್ಲಿ ತೆಂಗಿನ ತೋಟಗಳಲ್ಲಿ ಅಂತರ್ಬೆಳೆಯಾಗಿ ಕೋಕೋ ಹಾಗೂ ಇಲಾಖೆಯಿಂದ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ಚನ್ನರಾಯಪಟ್ಟಣದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎನ್ಎಸ್ ಫಣೀಂದ್ರ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ. ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಬಾನುಲಿ ಸರಣಿಯಲ್ಲಿ ಕೇಳೋಣ, ತೆಂಗಿನ ತೋಟಗಳಲ್ಲಿ ಅಂತರ ಬೆಳೆಯಾಗಿ ಕೋಕೋ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೇವಾ ಸೌಲಭ್ಯಗಳು. ಈ ಕುರಿತಂತೆ ಚನ್ನರಾಯಪಟ್ಟಣದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎನ್ಎಸ್ ಫಣೀಂದ್ರ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಕೋಕೋ ಬೆಳೆಯ ಬೇಸಾಯ ಹಾಗೂ ಇಲಾಖೆಯಿಂದ ದೊರೆತಕ್ಕಂತಹ ಸೇವಾ ಸವಲತ್ತುಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆ ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದಂತಹ ಜಿಲ್ಲೆ. ಅತ್ಯಂತ ಹೆಚ್ಚು ಪ್ರದೇಶದಲ್ಲಿ ಇಲ್ಲಿ ತೆಂಗನ್ನ ಸಾಗುವಳಿಯನ್ನ ಮಾಡಲಾಗುತ್ತೆ. ವರ್ಷದಿಂದ ವರ್ಷಕ್ಕೆ ತೆಂಗು ಬೆಳೆಯುವವರ ಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ತೆಂಗು ಒಂದು ಹಂತವನ್ನ ತಲುಪಿದ ನಂತರ ಅಲ್ಲಿ ಬೇರೆ ಯಾವುದೇ ತರಹದ ಬೆಳೆಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅತಿಯಾಗಿ ಇರತಕ್ಕಂತಹ ಒಂದು ನೆರಳು. ಈ ನೆರಳಿನಲ್ಲಿ ಬೇರೆ ಯಾವುದೇ ತರಹದ ಬೆಳೆಗಳು ಅಷ್ಟು ಹುಲಸಾಗಿ ಬರೋದಿಲ್ಲ. ಈ ನಿಟ್ಟಿನಲ್ಲಿ ಈ ನೆರಳಿನಲ್ಲೂ ಕೂಡ ಬರುವಂತಹ ಕೆಲವೊಂದು ಬೆಳೆಗಳನ್ನು ಗುರುತು ಮಾಡಿ ತೆಂಗಿನಲ್ಲಿ ಏನೆಲ್ಲ ಬೆಳೆಗಳನ್ನು ಅಂತರ್ಬೆಳೆಯಾಗಿ ನಾವು ಬೆಳೆದುಕೊಳ್ಬಹುದು ಅನ್ನುವಂಥದ್ದನ್ನು ವಿಜ್ಞಾನಿಗಳು ಮತ್ತು ಇಲಾಖೆಯವರು ಹೇಳ್ತಾ ಬಂದಿದ್ದಾರೆ. ಅಂಥದ್ರಲ್ಲಿ ಈ ಕೋಕೋ ಕೂಡ ಒಂದು ಬಹಳ ಪ್ರಮುಖವಾದಂತಹ ಒಂದು ಬೆಳೆ. ಕೋಕೋ ಬೆಳೆಯನ್ನು ನಮ್ಮ ತೆಂಗಿನ ತೋಟಗಳಲ್ಲಿ ಅಂತರ್ಬೆಳೆಯಾಗಿ ಬೆಳೆದುಕೊಳ್ಬಹುದು, ಬಹಳ ಚೆನ್ನಾಗಿ ಬರುತ್ತೆ ಹಾಗೂ ಅದು ಹೆಚ್ಚು ಬೇಡಿಕೆ ಇರತಕ್ಕಂತಹ ಒಂದು ಬೆಳೆಯೂ ಕೂಡ ಹೌದು. ಈ ನಿಟ್ಟಿನಲ್ಲಿ ಈ ಕೋಕೋ ಬೆಳೆಯನ್ನು ತೆಂಗಿನಲ್ಲಿ ಅಂತರ್ಬೆಳೆಯಾಗಿ ಹೇಗೆ ಬೆಳೆದುಕೊಳ್ತಕ್ಕಂಥದ್ದು, ಏನೆಲ್ಲ ಅಂತರ ಇಟ್ಟು ನಾವು ನಾಟಿಯನ್ನು ಮಾಡಬೇಕಾಗುತ್ತೆ, ಯಾವ ಸಂದರ್ಭದಲ್ಲಿ ನಾಟಿಯನ್ನು ಮಾಡಬೇಕಾಗುತ್ತೆ, ಮಣ್ಣು ಮತ್ತು ಹವಾಮಾನ ಹೇಗಿರಬೇಕು, ಮತ್ತು ಈ ಕೋಕೋ ಬೆಳೆಯನ್ನು ತೆಂಗಿನಲ್ಲಿ ಬೆಳೆಯೋದ್ರಿಂದ ಏನೆಲ್ಲ ಅನುಕೂಲಗಳು ನಮ್ಮ ಕೃಷಿಕರಿಗೆ ಲಭಿಸುತ್ತೆ ಅಂತಕ್ಕಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಚನ್ನರಾಯಪಟ್ಟಣ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎನ್ಎಸ್ ಪಣೀಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ಪಣೀಂದ್ರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತೆಂಗಿನಲ್ಲಿ ಅಂತರ್ಬೆಳೆಯಾಗಿ ಕೋಕೋವನ್ನು ಕೂಡ ಬೆಳೆಯಬಹುದು ಅನ್ನುವಂಥದ್ದನ್ನ ವಿಜ್ಞಾನಿಗಳು ಹೇಳಿದ್ದಾರೆ. ತಾವು ಇಲಾಖೆಯವರು ಕೂಡ ಅದಕ್ಕೆ ಹೆಚ್ಚು ಒಂದಷ್ಟು ಮಾನ್ಯತೆಯನ್ನ ನೀಡ್ತಾ ಇದ್ದೀರಾ. ಈ ನಿಟ್ಟಿನಲ್ಲಿ ಈ ಕೋಕೋ ಬೆಳೆಯ ಒಂದು ಪರಿಚಯವನ್ನ ಮಾಡಿಕೊಡಬಹುದು. ಕೋಕೋ ಬೆಳೆ ಮೂಲತಃ ಅದು ಬ್ರೆಜಿಲ್ನಲ್ಲಿ ಪ್ರತಿನಿಧಿ ಇರ್ತಂತ ಬೆಳೆಯಾಗಿದ್ದು, ಆ ಬೆಳೆಯನ್ನು ನಾವು ಈಚೆಗೆ ನಮ್ಮ ಭಾರತ ದೇಶದಲ್ಲೂ ಬೆಳೀತಾ ಇದ್ದೀವಿ. ಭಾರತ ದೇಶದಲ್ಲಿ ನಮ್ಮ ಹವಾಮಾನ ಉತ್ತಮವಾಗಿರೋದ್ರಿಂದ ಈ ಬೆಳೆಯನ್ನು ತಗೋಬಹುದಾಗಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಯೋಗ್ಯವಾಗಿದೆ ಮತ್ತು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಾಸನ ಮಣ್ಣು ಹಾಗೂ ತೆಂಗಿನಲ್ಲಿ ನಾವು ಸಾಮಾನ್ಯವಾಗಿ 27 ಅಡಿ ಅಂತರ ಇರುತ್ತೆ. ಅಂತರದಲ್ಲಿ ಆ ತೆಂಗಿನ ತೋಟಗಳಲ್ಲಿ ಈ ಕೋಕೋ ಬೆಳೆಯನ್ನು ತಗೊಳ್ಳೋದ್ರಿಂದ ರೈತನ ಆದಾಯನೂ ಹೆಚ್ಚಿಗೆ ಆಗುತ್ತದೆ ಹಾಗೂ ಮಣ್ಣನ್ನು ಸಂರಕ್ಷಿಸಬಹುದು ಅನ್ನೋ ಒಂದು ದೃಷ್ಟಿಯಿಂದ, ಹಾಗೂ ದಿನೇ ದಿನ ಈ ಕೋಕೋ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅಂದ್ರೆ ನಮ್ಮ ಭಾರತದಿಂದ ಪೂರೈಕೆ ಮಾಡ್ತಾ ಇರೋದು ಕೇವಲ 20% ಅಷ್ಟೇ. ಇನ್ನು 80% ಪೂರೈಕೆ ಮಾಡುವಂತ ನಮಗೆ ಅವಕಾಶಗಳಿದೆ. ಹಾಗಾಗಿ ಕೋಕೋ ಬೆಳೆಯನ್ನು ನಾವು ತಗೊಳ್ಳೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸರ್ಕಾರವು ಈ ವರ್ಷದಿಂದ ತೆಂಗಿನ ತೋಟದಲ್ಲಿ ಕೋಕೋ ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ಎರಡು ಕಂಪನಿಗಳು ಸಹ ನಮ್ಮೊಂದಿಗೆ ಕೈ ಜೋಡಿಸಕ್ಕೆ ಬಂದಿದ್ದಾರೆ. ಇವರು ತಾಂತ್ರಿಕ ಸಲಹೆಯನ್ನು ನೀಡ್ತಾರೆ ಹಾಗೂ ಈ ಕಂಪನಿಗಳು ಅವರು ಬೆಳೆದಂತ ಕೋಕೋ ಬೀನ್ಸ್ಗಳೇನಿರ್ತಾವ ಅದನ್ನ ಅವರು ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ಅವರು ಖರೀದಿ ಮಾಡ್ತಾರೆ. ಈ ರೀತಿ ಅನುಕೂಲ ಆಗೋದ್ರಿಂದ ಈ ಕೋಕೋನ ತೆಂಗಿನ ಬೆಳೆಯಲ್ಲಿ ಆದಷ್ಟು ಈ ಸತಿ ನಾವು ಉತ್ತೇಜನ ಕೊಡೋಣ ಅಂತೇಳಿ ಈ ಕಾರ್ಯಕ್ರಮ ಇದು ಮಾಡಿದ್ದೀವಿ. ಈ ತೆಂಗಿನ ತೋಟಗಳಲ್ಲಿ ಕೋಕೋ ಬೆಳೆಯನ್ನ ಬೆಳೆದುಕೊಳ್ಳುವುದರಿಂದ ಏನೆಲ್ಲ ಅನುಕೂಲಗಳು ಅಥವಾ ಉಪಯೋಗಗಳು ರೈತರಿಗಾಗುತ್ತೆ? ತೆಂಗಿನ ತೋಟದಲ್ಲಿ ಕೋಕೋ ಬೆಳೆಯೋದ್ರಿಂದ ಮುಖ್ಯವಾಗಿ ಮೊದಲನೇದಾಗಿ ಆದಾಯ, ಯಾಕೆಂದ್ರೆ ಇರುವಂತಹ ಖಾಲಿ ಜಾಗಗಳಲ್ಲಿ ಕೋಕೋ ಬೆಳೆಯೋದ್ರಿಂದ ವಾರ್ಷಿಕ 1 ಲಕ್ಷ ರೂಪಾಯಿವರೆಗೂ ಆದಾಯ ಗಳಿಸಬಹುದು ಅವರು. ಕೋಕೋ ಬೀನ್ಸ್ಗಳನ್ನ ಅವರು ಇದನ್ನು ಮಾಡಿ ಅದನ್ನ ಕಂಪನಿಗಳಿಗೆ ಟೈಅಪ್ ಮಾಡ್ಕೊಂಡು ಅವರೇ ಖರೀದಿ ಮಾಡ್ತಾರೆ. 1 ಕೆಜಿಗೆ ಸರಾಸರಿ 100 ರೂಪಾಯಿವರೆಗೂ ಸಿಗುವಂತ ಅವಕಾಶ ಇದೆ ಸರ್. ಅದೇ ರೀತಿ ಏನು ಅಂದ್ರೆ ಈಗ ಕಳೆದ 1-5 ವರ್ಷದಿಂದ ಬೆಲೆ ಯಾವುದೇ ಏರಿಳಿತ ಇಲ್ಲ, ಅದು ಒಂದೇ ರೀತಿ ಇದಿರೋದ್ರಿಂದ ರೈತನಿಗೆ ಆತಂಕ ಇರೋದಿಲ್ಲ ಬೆಲೆ ಕುಸಿತ ಆಗುತ್ತೋ ಏನು ಅಂತ. ಒಂದೇ ರೀತಿ ಇರೋದ್ರಿಂದ ಅದನ್ನು ತಗೋಬಹುದು. ಮತ್ತೆ ಮುಖ್ಯವಾಗಿ ಆದಾಯ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಮ ತೆಂಗಿನ ತೋಟಗಳಲ್ಲಿ ಮಣ್ಣಿನ ಸವಕಳಿಯನ್ನು ನಿಯಂತ್ರಣ ಮಾಡೋಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಆಮೇಲೆ ಒಂದು ಕೋಕೋ ಗಿಡದಿಂದ ಸುಮಾರು 1,000 ರಿಂದ 1,200 ಕೆಜಿ ಎಲೆ ಉದುರುತ್ತೆ. 3-4 ವರ್ಷಗಳಲ್ಲಿ ಆ ರೀತಿ ಎಲೆ ಉದುರದಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ ಹಾಗೂ ಕಳೆಯನ್ನು ನಿಯಂತ್ರಣ ಮಾಡಬಹುದು. ಯಾಕೆಂದ್ರೆ ಕಳೆ ಬರೋದಿಲ್ಲ ಹಾಗೂ ಮಣ್ಣಿನ ಸವಕಳಿ ತೇವಾಂಶ ಇವೆಲ್ಲ ಕಾಪಾಡುತ್ತೆ. ಹಾಗಾಗಿ ನೇರವಾಗಿ ಅದು ಆದಾಯ ಕೊಡೋದ್ರ ಜೊತೆಗೆ ಈ ಮಣ್ಣಿನ ತೇವಾಂಶ ಕಾಪಾಡೋದಾಗ್ಲಿ, ಅದೇ ರೀತಿ ಎಲೆಗಳು 3-4 ವರ್ಷದಲ್ಲಿ ನಾವು ಗೊಬ್ಬರಗಳಾಗಿ ಮಾರ್ಪಾಡು ಮಾಡ್ಕೊಂಡು ನಮ್ಮ ತೆಂಗಿನ ಗಿಡಕ್ಕೆ ಉಪಯೋಗಿಸಬಹುದು. ಆ ರೀತಿನೂ ಉಪಯೋಗ ಇರುತ್ತದೆ. ಹಾಗೂ ಏನು ಸವಕಳಿ ಮಣ್ಣು ಮಳೆಯಿಂದ ಕೊಚ್ಚಿಕೊಂಡು ಹೋಗೋದು ಅದು ತಪ್ಪಿಸುತ್ತೆ. ಈ ರೀತಿ ಅವಕಾಶಗಳು ಅದರಲ್ಲಿ ಇರೋದ್ರಿಂದ ಅದನ್ನು ತಗೊಳ್ಳೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಬಹಳ ಮುಖ್ಯವಾಗಿ ನಮ್ಮ ರೈತರ ಆದಾಯ ವೃದ್ಧಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೆರಳಾಗಿರೋದ್ರಿಂದ ಬೇರೆ ಇನ್ನೇನನ್ನು ಕೂಡ ಅಲ್ಲಿ ಬೆಳೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನೋ ಖಾಲಿ ಜಾಗ ಉಳಿತಾ ಇತ್ತೋ ಅಲ್ಲಿ ನಾವು ಕೋಕೋ ಹಾಕೊಳ್ಳೋದ್ರಿಂದ 1 ವರ್ಷದಲ್ಲಿ 1 ಎಕರೆಗೆ ಸುಮಾರು 60,000 ರಿಂದ 1 ಲಕ್ಷದವರೆಗೆ ನಾವು ಆದಾಯವನ್ನ ಪಡಿಬಹುದು ಅನ್ನುವಂಥದ್ದು. ಮತ್ತೆ ನಮ್ಮ ಮಣ್ಣು ಮತ್ತೆ ನೀರಿನ ಸಂರಕ್ಷಣೆಗೂ ಕೂಡ ಇದು ಹೆಚ್ಚು ಅನುಕೂಲವನ್ನ ಉಂಟು ಮಾಡುತ್ತೆ. ಹಾಗಿದ್ರೆ ಈ ಕೋಕೋ ಬೆಳಿಬೇಕು ಅಂತ ಹೇಳಿದ್ರೆ ಎಂತಹ ಹವಾಮಾನ ಅಥವಾ ಮಣ್ಣು ಇರಬೇಕಾಗತ್ತೆ? ಸಾಮಾನ್ಯವಾಗಿ ಕೋಕೋ ಬೆಳೆ ಉಷ್ಣವಲಯದಲ್ಲಿ ಬೆಳೆಯುವಂತಹ ಬೆಳೆ ಇದು. ಆಮೇಲೆ ಏನು ಉಷ್ಣತೆ ಏನಿರುತ್ತೋ ಅದು ಅದರ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಉಷ್ಣಾಂಶ ಮತ್ತು ಮಳೆ ಏನು ಅಂದ್ರೆ ಬಿಸಿಲಿನ ತಾಪಮಾನ 18 ಡಿಗ್ರಿಯಿಂದ 40 ಡಿಗ್ರಿ ತನಕ ಬೆಳೀಬಹುದು. ಅನಂತರ 3,000 ವರೆಗೆ ವಾರ್ಷಿಕ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಇದು ಉತ್ತಮವಾಗಿ ಬೆಳೆಯಬಹುದು. ಮತ್ತೆ ಇದಕ್ಕೆ ಮಣ್ಣಿನ ರಸಸಾರ 5-8 pH ಇರಬೇಕಾದ ಸರ್. ಈ 3 ಅಂಶಗಳು ಇದ್ರೆ ಕೋಕೋನ ನಾವು ಬೆಳೆಯಬಹುದು. ಅಂದ್ರೆ ಈಗ ನಮ್ಮ ಹಾಸನ ಜಿಲ್ಲೆಯ ವಾತಾವರಣ ಕೂಡ ಬಹಳ ಉತ್ತಮ. ಏನು ಇದು, ಅದಕ್ಕೆ ಬೇಕಾದಂತ ಎಲ್ಲ ಅಂಶಗಳು ನಮ್ಮ ಈ ಮಣ್ಣಿನಲ್ಲಿ ಅಥವಾ ಈ ವಾತಾವರಣದಲ್ಲಿ ಇರೋದ್ರಿಂದ ಉತ್ತಮವಾಗಿ ಈ ಬೆಳೆ ಇಲ್ಲಿ ಬರುತ್ತೆ. ಯಾವೆಲ್ಲ ತಳಿಗಳು ಕೋಕೋನಲ್ಲಿ ಇದ್ದಾವೆ? ಅದರಲ್ಲಿ ಎರಡು ತಳಿ ಬರುತ್ತೆ, ಫಾರೆಸ್ಟ್ ಇರೋ ಮತ್ತೆ ಕ್ರಿಯೋಲೋ ಅಂತ. ಸಾಮಾನ್ಯವಾಗಿ ಫಾರೆಸ್ಟ್ ಇರೋ ಅಂತ ಒಂದು ವೆರೈಟಿನ ಬೆಳೀತಾರೆ ಇಲ್ಲಿ ಕರ್ನಾಟಕದಲ್ಲಿ. ನಾವು ಉತ್ತಮವಾಗಿ ಬರುತ್ತೆ, ಸಿಪಿಸಿಆರ್ಐ ಅಲ್ಲಿ ಗಿಡಗಳು ಲಭ್ಯತೆ ಇದೆ, ಮತ್ತೆ ಪ್ರೈವೇಟ್ ಅಲ್ಲಿ ಗಿಡಗಳನ್ನು ಅಭಿವೃದ್ಧಿಪಡಿಸ್ತಾ ಇರೋ ಅವರು ಕೊಡ್ತಾರೆ. F1 ಹೈಬ್ರಿಡ್ ಅಂತ ಹೇಳ್ಬಿಟ್ಟು ಆ ಬೆಳೆಯನ್ನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಯೋಗ್ಯವಾಗಿದೆ. ಯೋಗ್ಯವಾಗಿದೆ ಅದನ್ನ ಇಲ್ಲಿ ಹಾಕಬಹುದು ಮಾತ್ರ. ಏನ್ ಅಂತರವನ್ನ ಇಟ್ಟು ನಾವು ನಾಟಿಯನ್ನ ಮಾಡಬೇಕಾಗುತ್ತೆ ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಿಗೆ? ತೆಂಗಿನ ತೋಟದಲ್ಲಿ ಸಾಮಾನ್ಯವಾಗಿ 27 ಅಡಿ 27 ಅಡಿ ತೆಂಗಿನ ಗಿಡಗಳಿರುತ್ತೆ. ಎರಡು ಗಿಡಗಳ ಮಧ್ಯ ಅಂದ್ರೆ 10 ಅಡಿ 10 ಅಡಿಗೆ ಒಂದೊಂದು ಕೋಕೋ ಗಿಡವನ್ನು ಹಾಕಬಹುದು. ಅಂದ್ರೆ 1 ಎಕರೆಗೆ 200 ಗಿಡಗಳು ಆ ಒಂದು ತೋಟದಲ್ಲಿ ಕೂರಿಸಬಹುದು. 200 ಗಿಡಗಳ ಅಂತಂದ್ರೆ ಈ ತುಂಬಾ ನೆರಳಿದ್ರೆ ಸಮಸ್ಯೆ ಆಗೋದಿಲ್ವಾ? ನೆರಳಿನ ಯಾವುದೋ ಒಂದು ದುಷ್ಪರಿಣಾಮಗಳು ಯಾವ್ದು ಇದ್ದಂಗೆ ಯಾವ್ದು ಆಗಲ್ಲ, ಯಾವ್ದು ಆಗೋದಿಲ್ಲ. 10 ಅಡಿ 10 ಅಡಿಗೆ ಕೋಕೋವನ್ನ ಕೋಕೋ ಗಿಡ ತೆಂಗಿನ ಸಾಲುಗಳ ಮಧ್ಯದಲ್ಲಿ ಒಂದೊಂದು ಹಾಕೊಂಡು ಹೋದ್ರೆ ಒಂದು 200 ಗಿಡ ಕೂರ್ತಾ ಇತ್ತು. ಓಹೋ, 200 ಗಿಡನ ನಾವು 1 ಎಕರೆ ಪ್ರದೇಶದಲ್ಲಿ ಶಿಫಾರಸು ಮಾಡಿ ಮಾಡಬಹುದು. ಎಲ್ಲಿ ಸಿಗುತ್ತೆ ಗಿಡಗಳು? ಗಿಡಗಳು ಸಿಪಿಸಿಆರ್ಐ ಪುತ್ತೂರು, ಆಮೇಲೆ ಉಳ್ಳಾಳಲ್ಲಿ ಸಿಗುತ್ತದೆ, ಮತ್ತು ಕಂಪನಿಯವರು ಅವರು ಸಹ ಗಿಡಗಳನ್ನು ಮಾಡಿದ್ದಾರೆ. ಈ ವರ್ಷ ಅವರ ಗಿಡಗಳು ಮಂಗಳೂರಿನಲ್ಲಿ ಸಿಗ್ತಾ ಇದೆ, ಮುಂದಿನ ವರ್ಷದಿಂದ ಚನ್ನರಾಯಪಟ್ಟಣದಲ್ಲಿ ಹಾಸನ ಜಿಲ್ಲೆಯಲ್ಲೇ ಅವರು ಸಸಿಗಳ ಅಭಿವೃದ್ಧಿ ಮಾಡಿ 2 ಲಕ್ಷ ಗಿಡದವರೆಗೂ ಅವರು ಕೊಡುವಂತ ಸಾಧ್ಯತೆ ಇದೆ. ಏನೆಲ್ಲ ಬೇಸಾಯ ಕ್ರಮಗಳನ್ನ ಕೋಕೋ ಬೆಳೆಯಲ್ಲಿ ಅನುಸರಿಸಬೇಕಾಗುತ್ತೆ? ಗಿಡಗಳನ್ನು ನಾವು ನೆಟ್ಟ ನಂತರ ಪ್ರತಿ ವರ್ಷ ಯೂರಿಯಾ 75 ಗ್ರಾಂ ಒಂದು ಗಿಡಕ್ಕೆ, ರಂಜಕ 75 ಗ್ರಾಂ ಹಾಗೂ ಪೊಟ್ಯಾಶ್ 75 ನೀಡೋದು. ನಂತರ 2ನೇ ವರ್ಷ 150 ಗ್ರಾಂ ಪ್ರತಿ ಗಿಡಕ್ಕೆ, ಸಾರಜನಕ 150 ಗ್ರಾಂ, ರಂಜಕ 150 ಗ್ರಾಂ, ಪೊಟ್ಯಾಶ್ ಒಂದೊಂದು ಗಿಡಕ್ಕೆ. 3ನೇ ವರ್ಷ 250 ಗ್ರಾಂ 250 ಗ್ರಾಂ ಹಾಗೂ 250 ಗ್ರಾಂ ಸಾರಜನಕ ರಂಜಕ ಪೊಟ್ಯಾಶ್ ನೀಡೋದ್ರ ಮುಖಾಂತರ ಅದಕ್ಕೆ ಇದಾಗುತ್ತೆ. ಮತ್ತೆ ಜೂನ್ ನಿಂದ ಅಕ್ಟೋಬರ್ ವರೆಗೂ ಈ ಸಸಿಗಳನ್ನು ನೆಡೋದು ಉತ್ತಮವಾದ ಕಾಲ. ಓಹೋ, ಜೂನ್ ನಿಂದ ಅಕ್ಟೋಬರ್ ವರೆಗೂ ಕೂಡ ನಾವು ನಾಟಿಯನ್ನ ಮಾಡಬಹುದು. ಸಸಿನ ನೆಡಬೇಕಾದ್ರೆ 1.5 ಅಡಿ 1.5 ಅಡಿ 1.5 ಅಡಿ ಗುಂಡಿಯನ್ನು ತೆಗೆದು ಆ ಗುಂಡಿಯಲ್ಲಿ ಗಿಡ ನೆಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಏನಾದ್ರು ಬಳಕೆ ಮಾಡಬೇಕಾಗುತ್ತೆ ನೆಡುವಾಗ? ಕೊಟ್ಟಿಗೆ ಗೊಬ್ಬರ, ಕಾಡು ಮಣ್ಣು ಮತ್ತು ಮರಳು ಮಿಶ್ರಿತ ಮಿಶ್ರಣ ಮಾಡಿ ಅದನ್ನ ನೆಟ್ಟರೆ ಒಳ್ಳೇದು. ಏನಕ್ಕೆ ಬಳಕೆಯನ್ನ ಮಾಡ್ತಾರೆ ಕೋಕೋನ? ಕೋಕೋನ ನಾವು ಚಾಕ್ಲೇಟ್ ತಯಾರಿಕೆ, ಕಾಫಿ, ಸ್ವೀಟ್ಸ್ ಎಲ್ಲದಕ್ಕೂ ಬಳಕೆ ಆಗುತ್ತೆ. ಪಾಶ್ಚಾತ್ಯದಲ್ಲಿ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ನಾನು ಈಗಾಗಲೇ ಹೇಳಿದಂಗೆ ಕೇವಲ 20% ಮಾತ್ರ ಪೂರೈಕೆ ಮಾಡಕ್ ಆಗ್ತಾ ಇದೆ ಭಾರತದಿಂದ. ಇನ್ನೂ 70% ಪೂರೈಕೆ ಮಾಡುವಂತ ಅವಕಾಶ ನಮ್ಮಲ್ಲೇ ಇರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಚಾಕ್ಲೇಟ್ ಪ್ರಿಯರು ಹೆಚ್ಚಾಗಿರೋದ್ರಿಂದ ಇದಕ್ಕೆ ಅವಕಾಶ ಬೇಡಿಕೆ ಇದ್ದೇ ಇರುತ್ತದೆ. ಮಾರುಕಟ್ಟೆ ಹೇಗೆ ಮಾಡ್ತಕ್ಕಂಥದ್ದು? ಯಾಕೆ ಅಂತ ಅಂದ್ರೆ ನಮ್ಮ ಕೋಸ್ಟಲ್ ಇದರಲ್ಲಾದ್ರೆ ಅಲ್ಲಿ ಹೆಚ್ಚು ಕೊಂಡ್ಕೊಳ್ತಾರೆ, ನಮ್ಮ ಹಾಸನದಲ್ಲೆಲ್ಲ ಬೆಳೆದ್ರೆ ಇದ್ರ ಮಾರುಕಟ್ಟೆಯನ್ನು ಮಾಡ್ತಕ್ಕಂಥದ್ದು ಹೇಗೆ? ಈಗಾಗಲೇ 2 ಕಂಪನಿ ನಾನು ಹೇಳಿದಾಗೆ ಈ 2 ಪ್ರೈವೇಟ್ ಕಂಪನಿಗಳು ಅವರು ವಿಶ್ವವ್ಯಾಪಿ ಅವರ ಒಂದು ವಹಿವಾಟು ನಡೀತಾ ಇದೆ ಹಾಗೂ ಬೇಡಿಕೆ ಹೆಚ್ಚಿರೋದ್ರಿಂದ ಅವರೇ ರೈತರಿಗೆ ಗಿಡಗಳನ್ನು ನೀಡುವುದ್ರ ಮುಖಾಂತರ ಹಾಗೂ ಬಂದಂತ ಫಸಲನ್ನು ಅವರೇ ಬೈಬ್ಯಾಕ್ ಒಪ್ಪಂದದ ಮೇರೆಗೆ ಅವರೇ ಕೊಂಡ್ಕೊಳ್ತಾರೆ. 1 ಕೆಜಿಗೆ 200 ರೂಪಾಯಿ ಬೀನ್ಸ್ ಹಾಗೆ ಅವರೇ ತಗೋತಾರೆ. ಹಾಗಾಗಿ ಆತಂಕ ನಾನು ಮಾರುಕಟ್ಟೆ ಹುಡ್ಕೊಂಡು ಹೋಗ್ಬೇಕು ಅಂತ ಏನೋ ಇದಿಲ್ಲ. ಮಾರುಕಟ್ಟೆ ಅವರೇ ನಮ್ಮ ಬಾಗಿಲಿಗೆ ಬಂದು ಅವರೇ ಒಂದು ಒಪ್ಪಂದ ಮಾಡ್ಕೊಂಡು ತಗೊಂಡೋಗ್ತಾರೆ. ಸಾಮಾನ್ಯವಾಗಿ ಹಿಂದೆ ಕೆಲವು ಕಂಪನಿಗಳು ಬರ್ತಾ ಇದ್ವು ಹೋಗ್ತಾ ಇದ್ವು, ಹಾಗಾಗಿ ಯಾರು ರೈತರು ಅಷ್ಟು ಆಸಕ್ತಿ ತೋರ್ತಾ ಇತ್ತಿಲ್ಲ. ಈಗ ಇಲಾಖೆ ಮುಖಾಂತರನೇ ನಾವು ಆ ಗಿಡಗಳಿಗೆ ಉತ್ತೇಜನ ಕೊಡ್ತಾ ಇದ್ದೀವಿ. ನಾವು ಮುಂದೆ ನಿಂತ್ಕೊಂಡು ಅವ್ರನ್ನ ಇದು ಮಾಡೋದ್ರಿಂದ ಅವರಿಗೆ ಒಂದು ನಂಬಿಕೆ ಬರ್ತಾ ಇದೆ, ಇದರಿಂದ ಅನುಕೂಲ ಆಗುತ್ತೆ. ತೋಟಗಾರಿಕೆ ಇಲಾಖೆಯವರು ನಮ್ಮ ಹಿಂದೆ ಇದ್ದಾರೆ ಅಂಥೇಳಿ ಅವರು ನಮ್ಮ ಜೊತೆ ಇರೋದ್ರಿಂದ ಅವರು ಬೈಬ್ಯಾಕ್ ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ರೈತ ತನ್ನ ಫಸಲನ್ನು ಆರಾಮಾಗಿ ನೀಡಬಹುದು ಅನ್ನೋದು ಒಂದು ಭರವಸೆ ಇದೆ. ಎಷ್ಟು ದಿವಸಕ್ಕೆ ಇದು ಕೊಯ್ಲಿಗೆ ಬರುತ್ತೆ? ನೆಟ್ಟ 1-4 ವರ್ಷದಲ್ಲಿ ಫಸಲು ಪ್ರಾರಂಭ ಆಗುತ್ತೆ. ವರ್ಷ ಪೂರ್ತಿ ಬರುತ್ತಾ ಹೇಗೆ? ವರ್ಷ ಪೂರ್ತಿ ಬರುತ್ತೆ. ವರ್ಷ ಪೂರ್ತಿ ಬರುತ್ತೆ. ಕೊಯ್ಲು ಮತ್ತೆ ಕಟಾವು ಹೇಗೆ? ಬೀನ್ಸ್ ಬಿಟ್ಟ ನಂತರ ಅದನ್ನ ಹಣ್ಣಾಗುತ್ತೆ. ಹಣ್ಣಾದ ನಂತರ ಅದನ್ನು ಕೊಯ್ಲು ಮಾಡಿ ನಾನು ಸಂಸ್ಕರಣೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಆ ಹಣ್ಣನ್ನೇ ಅವರೇ ಖರೀದಿ ಮಾಡ್ತಾರೆ, ಅವರಿಗೆ ನೀಡಿದ್ರೆ ಸಾಕು. ಇಷ್ಟು ಕೆಜಿ ನನಗೆ ಬಂದ್ರೆ ಮಾತ್ರ ತಗೊಂಡು ಹೋಗ್ತೀನಿ ಅನ್ನೋ ಒಂದು ಏನು ನಿರ್ಬಂಧ ಇರೋದಿಲ್ಲ ಅವರಲ್ಲಿ. ನಾವು ಒಂದ್ 2 ಕೆಜಿ 3-10 ಕೆಜಿ ಆತರ ಕೊಟ್ಟರು ತಗೊಂಡು ಹೋಗುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರು. ಈ ಒಂದು ಕೋಕೋ ಬೆಳೆಯನ್ನ ಬೆಳೆಯಲಿಕ್ಕೆ ತೆಂಗಿನ ತೋಟಗಳಲ್ಲಿ ತೋಟಗಾರಿಕೆ ಇಲಾಖೆ ನಮ್ಮ ರೈತರಿಗೆ ಹೇಗೆ ನೆರವಾಗ್ತಿದೆ? ಪ್ರಸ್ತುತ ಸಾಲಿನಿಂದ ನಾವು ಕೋಕೋ ಗಿಡ ತೆಂಗಿನ ತೋಟಗಳಲ್ಲಿ ಮಾಡೋದಕ್ಕೋಸ್ಕರ ಕಾರ್ಯಕ್ರಮ ನೀಡಿದ್ದಾರೆ. 1 ಎಕರೆಗೆ ನಾವು 8,000 ವರೆಗೂ ಸಹಾಯಧನ ನೀಡುವಂತ ಅವಕಾಶ ಇರುತ್ತೆ ನಮ್ಮಲ್ಲಿ. ಅದೇ ರೀತಿ ಗಿಡಗಳನ್ನು ರೈತರು ಖರೀದಿ ಮಾಡಿ ನಂತರ 1 ಗಿಡಕ್ಕೆ 12 ರೂಪಾಯಿಗೆ ಸಹಾಯಧನ ಹಾಗೂ ಗೊಬ್ಬರಕ್ಕೆ ಗಿಡ ನೆಡೋದಕ್ಕೆ ಅಂತೇಳಿ ಸಹಾಯಧನವನ್ನು ಅವ್ರಿಗೆ ಕೊಡ್ತಿದ್ವಿ. ಈಗ ಚನ್ನರಾಯಪಟ್ಟಣ ತಾಲೂಕಿಗೆ ನಮಗೆ 65 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನಲ್ಲಿ ಕೋಕೋ ಪ್ರದೇಶ ವಿಸ್ತರಣೆ ಮಾಡುವಂತ ಗುರಿಯನ್ನು ನಾವು ನಿಗದಿ ಮಾಡಿದ್ವಿ. ರೈತರು ತುಂಬಾ ಆಸಕ್ತಿ ತೋರಿ ಬರ್ತಾ ಇದ್ದಾರೆ, ಗಿಡಗಳನ್ನು ಖರೀದಿ ಮಾಡಿ. ಈಗಾಗಲೇ ಹಾಲಿ 1-2-3 ಜನ ರೈತರುಗಳು ಕೋಕೋ ಬೆಳೆಯನ್ನ ಚನ್ನರಾಯಪಟ್ಟಣದ ಪಾಗೂರಿನಲ್ಲಿ ಬೆಳೀತಾ ಇದ್ದಾರೆ. ಉತ್ತಮ ಫಸಲನ್ನು ಅವರು ಬರ್ತಾ ಇದೆ. ಅವರ ತೋಟದಲ್ಲೂ ಒಂದು ಕಾರ್ಯಕ್ರಮ ಮಾಡಿ ರೈತರನ್ನು ಉತ್ತೇಜನ ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ರೈತರುಗಳು ಮುಂದೆ ಬರ್ತಾ ಇದ್ದಾರೆ, ಈ ಕಾರ್ಯಕ್ರಮನ ಅವರು ಸದುಪಯೋಗ ಪಡಿಸ್ಕೋತಾರೆ. ಅಂತಂದ್ರೆ ಈಗ ಕೋಕೋ ಬೆಳೆಯನ್ನ ಬೆಳೆಯಲಿಕ್ಕೆ ಏನೆಲ್ಲ ಅನುಕೂಲಗಳು ಬೇಕೋ ಮತ್ತೆ ಸೇವಾ ಸೌಲಭ್ಯಗಳು ಬೇಕೋ ಅದೆಲ್ಲದನ್ನು ಕೂಡ ತೋಟಗಾರಿಕೆ ಇಲಾಖೆ ಒದಗಿಸಿಕೊಡ್ತಾ ಇದೆ. ಹೌದು. ಆಸಕ್ತಿ ಇರತಕ್ಕಂಥವ್ರು ಏನ್ ಮಾಡಬೇಕು ಈ ಒಂದು ಯೋಜನೆಯ ಫಲಾನುಭವಿಗಳಾಗಬೇಕು ಅಂತ? ಆದ್ರೆ ಆಸಕ್ತಿ ಅಂತ ರೈತರುಗಳು ನಾವು ಈಗಾಗಲೇ ಹೋಬಳಿ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದೀವಿ ಹಾಗೂ ಕೋಕೋ ಬೆಳೆಯೋದ್ರಿಂದ ಏನು ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಅವ್ರಿಗೆ ಮನದಟ್ಟು ಮಾಡಿ ಅದನ್ನು ಬೆಳೆಯನ್ನು ತೆಗೆದುಕೊಳ್ಳೋದ್ರಿಂದ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತದೆ, ಆದಾಯ ಸಿಗೋದ್ರ ಜೊತೆಗೆ ಮಣ್ಣಿನ ಸಂರಕ್ಷಣೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಹಾಗೂ ಏನು ಬಂದಂತ ಫಸಲನ್ನು ಅವರೇ ಖರೀದಿ ಮಾಡ್ತಾರೆ ಅನ್ನೋದು ಒಂದು ಒಪ್ಪಂದಕ್ಕೂ ಅವರನ್ನ ಸೇರಿಸಿಕೊಂಡು ರೈತರಿಗೆ ಮನದಟ್ಟು ಮಾಡಿ ನಂತರ ಅವರು ಈಗಲೇ ಹೆಚ್ಚು ಹೆಚ್ಚು ಜನ ಬರ್ತಾ ಇದ್ದಾರೆ. ಪ್ರಾಯಶಃ ಮುಂದಿನ ವರ್ಷದಿಂದ ನಮ್ಗೆ ಇನ್ನೂ ಹೆಚ್ಚು ಬೇಡಿಕೆ ಬರುವಂತ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಇದರಲ್ಲಿ ತೊಡಗಿಸ್ಕೊಂಡಂತ ರೈತರುಗಳು ಅವರ ಒಂದು ಉಪಯೋಗಗಳನ್ನು ಅವರು ಹೇಳಿದ್ರೆ ನಂತರ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಇದಿಷ್ಟು ಕೋಕೋ ಬೆಳೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದೆಲ್ಲದರ ಜೊತೆಗೆ ತೋಟಗಾರಿಕೆ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಇದ್ದಾವೆ. ತೋಟಗಳನ್ನು ನಾವು ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ, ಮೌಲ್ಯವರ್ಧನೆಯನ್ನು ಮಾಡಲಿಕ್ಕೆ, ಹಾಗೆಯೇ ತೋಟಗಾರಿಕೆ ಬೆಳೆಗಳನ್ನು ಹೊಸ ಹೊಸ ಬೆಳೆಗಳನ್ನು ಅಳವಡಿಕೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಇದ್ದಾವೆ. ಏನೆಲ್ಲ ಕಾರ್ಯಕ್ರಮಗಳು ಇದ್ದಾವೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ಅಂತಂದ್ರೆ ಕೋಕೋ ಬೆಳೆಯನ್ನು ಬಿಟ್ಟು ಬೇರೆ ಏನೆಲ್ಲ ತೋಟಗಾರಿಕೆ ಇಲಾಖೆಯಿಂದ ಈ ಸಾಲಿನಲ್ಲಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಇದ್ದಾವೆ? ನಾನು ಹೇಳಿದಂಗೆ ನಿಮಗೆ ಕೋಕೋ ಬೆಳೆ ತೆಂಗಿನಲ್ಲಿ ಚನ್ನರಾಯಪಟ್ಟಣ ತಾಲೂಕು ಹಾಸನ ತಾಲೂಕಿಗೆ ಇದೆ. ಅದೇ ರೀತಿ ಮಲೆನಾಡ್ ಭಾಗದಲ್ಲಿ ಅಡಿಕೆ ತೋಟದಲ್ಲಿ ಕೋಕೋ ಗಿಡಗಳನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇದೆ. ಸಕಲೇಶ್ಪುರ, ಅರಕಲ್ಗೂಡು, ಬೇಲೂರು, ಆಲೂರು, ಇಲ್ಲಿ ಕೋಕೋ ಗಿಡನ್ನು ಅಡಿಕೆ ತೋಟದಲ್ಲೂ ಕೂಡ ಹಾಕಬಹುದು. 200 ಸಸಿಗಳನ್ನು ಅಡಿಕೆ ತೋಟದಲ್ಲೂ ಕೂರಿಸಬಹುದು. 9 ಅಡಿ 9 ಅಡಿ ಅಡಿಕೆ ಸಾಲ ಏನಿರುತ್ತೆ, 2 ಸಾಲಿಗೂ ಒಂದು ಕೋಕೋ ಗಿಡನ ಹಾಕೋದ್ರ ಮುಖಾಂತರ ಅದನ್ನು ಮಾಡಬಹುದು. ಅದೇ ಆ ಒಂದು ಕಾರ್ಯಕ್ರಮಕ್ಕೂ ಇಲಾಖೆಯಿಂದ ಸಹಾಯಧನ ಇದೆ, ದೊರಕುತ್ತೆ. ಇದು ಇಷ್ಟು ಕೋಕೋಗೆ ಸಂಬಂಧಪಟ್ಟಂತ. ಇದಲ್ಲದೆ 3 ರೀತಿಯಾದ ಕಾರ್ಯಕ್ರಮಗಳು ನಮ್ಮಲ್ಲಿದೆ. 1, ಕೇಂದ್ರ ಸರ್ಕಾರ ಪುರಸ್ಕೃತ ಸಹಾಯಧನದ ಕಾರ್ಯಕ್ರಮಗಳು, ರಾಜ್ಯ ವಲಯ ಕಾರ್ಯಕ್ರಮಗಳು ಹಾಗೂ ಜಿಲ್ಲಾ ಪಂಚಾಯತಿ ಕಾರ್ಯಕ್ರಮಗಳು ಅಂತ. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಪ್ರಧಾನಮಂತ್ರಿ ಕೃಷಿ ಸಂಚಾಯಿ ಯೋಜನೆ ಅಂತ ಹನಿ ನೀರಾವರಿ ಅಳವಡಿಸಿದಂತ ರೈತರಿಗೆ ಸಹಾಯಧನ ನೀಡುವಂತಹ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 75% ಸಹಾಯಧನ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಸಣ್ಣ ಅತಿ ಸಣ್ಣ ರೈತರಿಗೆ 90% ಸಹಾಯಧನ ನೀಡುವಂತ ಅವಕಾಶ ಇದೆ. ನೋಂದಾಯಿತ ಡೀಲರ್ಗಳ ಮುಖಾಂತರ ಅವರು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದರೆ ಈ ಸಹಾಯಧನ ನೀಡುವಂತ ಅವಕಾಶ ಇದೆ. ನಂತರ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತೇಳಿ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ 10 ಹಲವಾರು ಉಪ ಕಾರ್ಯಕ್ರಮಗಳು ಬರ್ತವೆ. ಅದರಲ್ಲಿ ಕ್ಷೇತ್ರ ವಿಂಗಡಣೆ ಅಂತೇಳಿ, ಫಾರಂ ಗೇಟ್ ಅಂತೇಳಿ, ಒಂದು ಕ್ಷೇತ್ರದಲ್ಲಿ ಬರುವಂತಹ ಫಸಲುಗಳನ್ನು ನಾವು ಶೇಖರಣೆ ಮಾಡೋದಕ್ಕೋಸ್ಕರ ಫಾರಂ ಗೇಟ್ ಅಂತ ಹೇಳ್ತೀವಿ, ಅದಕ್ಕೆ ಸಹಾಯಧನ ಇದೆ. ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದರೆ ನೆಲದಿಂದ ಕೆಳಗೆ ಹಾಗೂ ನೆಲದಿಂದ ಮೇಲೆ ಮಾಡುವಂಥ ಕೃಷಿ ಹೊಂಡಗಳಿಗೆ ಸಹಾಯಧನ ಇದೆ. ಹಾಗೂ ಹಿಂದೆ ಇಲಾಖೆಯಲ್ಲಿ ಸಹಾಯಧನ ಪಡೆದಂಥ ಪಾಲಿಯೋಸ್ಗಳು ಏನಿರ್ತವೋ ಅವಕ್ಕೆ ಪಾಲಿಥಿನ್ ಶೀಟ್ಗಳು ಹರಿದೋಗಿದ್ರೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ಮತ್ತು ತೆಗೆದು ಬೇರೆದು ಹಾಕೋದಕ್ಕೋಸ್ಕರ ಸಹಾಯಧನ ಇದೆ. ಬೆಳೆ ಪದ್ಧತಿ ಕೈಗೊಳ್ಳೋದಕ್ಕೆ ಸಹಾಯಧನ ಇದೆ. ಹಾಗೆ ಫ್ರೂಟ್ ಕವರ್ ಹಣ್ಣುಗಳು, ಈ ದಾಳಿಂಬೆಗೆ ನಾವು ಫ್ರೂಟ್ ಕವರ್ ಅಂದರೆ ಹಣ್ಣನ್ನು ಮುಚ್ಚೋದಕ್ಕೆ ಕವರ್ಗಳು, ಆ ಕವರ್ಗಳನ್ನು ಖರೀದಿ ಮಾಡಿದರೆ ಅದಕ್ಕೂ ಸಹಾಯಧನ ಇದೆ. ಕ್ರೇಟ್ಗಳು, ಏನು ನಾವು ಹಣ್ಣುಗಳನ್ನು ಸಾಗಿಸಲಿಕ್ಕೆ ಕ್ರೇಟ್ಗಳಿಗೂ ಸಹಾಯಧನ ನೀಡುವಂಥ ಅವಕಾಶ ಇದೆ. ಮತ್ತು ನಾವು ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು ರೈತರಿಗೆ ವಿತರಣೆ ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ. ಅದೇ ರೀತಿ ಲಘು ಪೋಷಕಾಂಶಗಳನ್ನು ವಿತರಣೆ ಮಾಡ್ತೀವಿ. 7-8 ಕಾರ್ಯಕ್ರಮಗಳು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿದೆ. ನಂತರ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಂತೇಳಿ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಬಾಳೆ, ತರಕಾರಿ, ಹೂವು, ಪ್ರದೇಶ ವಿಸ್ತರಣೆಗೆ ಸಹಾಯಧನ ನೀಡಲು ಅವಕಾಶ ಇರುತ್ತೆ. ಮತ್ತು ಹೊದಿಕೆಯನ್ನು ಅಳವಡಿಸ್ತಾರೋ ಬೆಳೆಗಳಿಗೆ ಹೊದಿಕೆಗೂ ಅವಕಾಶ ಇರುತ್ತೆ. ಮತ್ತು 20 HP ಒಳಗಿನ ಟ್ರ್ಯಾಕ್ಟರ್ ಖರೀದಿ ಮಾಡಿದಂಥ ರೈತರುಗಳಿಗೆ ಸಹಾಯಧನ ಇರುತ್ತೆ. ಈ ವರ್ಷದಿಂದ ನಾವು ಸೋಲಾರ್ ಟನಲ್ ಡ್ರೈಯರ್ ಅಂತ, ಮಲೆನಾಡು ಭಾಗದಲ್ಲಿ ಏನು ಕಾಳುಮೆಣಸನ್ನ ಮಳೆಗಾಲ ಹೆಚ್ಚಿರೋದ್ರಿಂದ ಸೋಲಾರ್ ಟನಲ್ ಡ್ರೈಯರ್ ಮುಖಾಂತರ ಒಣಗಿಸ್ಕೊಳ್ಳಿಕ್ಕೆ ಅದಕ್ಕೆ ಸಹಾಯಧನ 180,000 ಸಹಾಯಧನ ಇದೆ. ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದರೆ ಈ ಕಾರ್ಯಕ್ರಮದಲ್ಲೂ ಸಹಾಯಧನ ಇದೆ ಸರ್. ನಮ್ಮ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾದಂಥ ಕೂಲಿ ಕೆಲಸ ಮಾಡುವಂಥ ರೈತರುಗಳು ತಮ್ಮ ವೈಯಕ್ತಿಕ ತೋಟಗಳನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಸಹಾಯವನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡಬಹುದು. ಇದು ಏನು ಅಂದರೆ ಜಿಲ್ಲಾ ಪಂಚಾಯತಿಯಿಂದ ಕಾರ್ಯಕ್ರಮಗಳು ಅನುಮೋದನೆ ಆದ ನಂತರ ಅವರಿಗೆ ನೀಡುವಂಥ ಅವಕಾಶ ಇದೆ. ಇದು ನಮ್ಮ ಕೇಂದ್ರ ಪುರಸ್ಕೃತ ಯೋಜನೆ. ನಂತರ ರಾಜ್ಯ ವಲಯ ಯೋಜನೆಗಳಲ್ಲಿ ತೆಂಗು ಅಭಿವೃದ್ಧಿ ಯೋಜನೆ ಅಂತ ಹೇಳಿದೆ. ಈ ತೆಂಗು ಅಭಿವೃದ್ಧಿ ಯೋಜನೆಯಲ್ಲಿ ಹಳೆಯ ತೆಂಗಿನ ತೋಟಗಳ ಪುನಶ್ಚೇತನ ಕಾರ್ಯಕ್ರಮ ಇದೆ. ಏನು ಅಂದರೆ ಅನುತ್ಪಾದಕ ಮರಗಳು ಏನಿರ್ತವೆ ತೆಂಗಿನ ಮರಗಳು, ಅವನ್ನ ಅಥವಾ ರೋಗ ಪೀಡಿತ ಮರಗಳನ್ನು ತೆಗೆಯಬೇಕಾಗತ್ತೆ. ಇರುವಂತಹ ತೆಂಗಿನ ಮರಕ್ಕೆ ಸುತ್ತ ಪಾತಿ ಮಾಡಬೇಕು, ತ್ಯಾಜ್ಯ ಗೊಬ್ಬರ ಹಾಕಬೇಕಾಗತ್ತೆ, ಟ್ರೆಂಚ್ಗಳನ್ನು ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಹಾಗೂ ಹೋಗಿರುವಂತ ಮರಗಳನ್ನು ತೆಗಿತಾರೆ, ತೆಗೆದುಹಾಕೋದಕ್ಕೂ ಸಹಾಯಧನ ಕೊಡ್ತೀವಿ, ಒಂದು ಮರಕ್ಕೆ 1,000 ರೂಪಾಯಿ. ನಂತರ ಹೊಸ ಗಿಡ ಹಾಕಬೇಕಾಗ್ತಲ್ಲಿ ಅದಕ್ಕೆ ತೆಂಗಿನ ಪುನಶ್ಚೇತನ ಕಾರ್ಯಕ್ರಮಕ್ಕೂ ನಾವು ಅವಕಾಶ ಇದೆ. ಮತ್ತೆ ಔಷಧಿಗಳನ್ನು ತೆಂಗಿಗೆ ಬಾಧಿಸ್ತಕ್ಕಂಥ ಕಾಂಡಸೋರ ರೋಗ ಇರ್ಬೋದು, ಸುಳಿ ಕೊಳೆ ರೋಗ ಇರ್ಬೋದು, ಇವಕ್ಕೆಲ್ಲ ಔಷಧಿಗಳನ್ನು ನಾವು ಉಚಿತವಾಗಿ ನೀಡ್ತೀವಿ ಈ ಕಾರ್ಯಕ್ರಮದಲ್ಲಿ. ನಂತರ ಯಾಂತ್ರೀಕರಣ ಯೋಜನೆ ಅಂತೇಳಿ ಯಂತ್ರಗಳನ್ನು ಖರೀದಿ ಮಾಡಿದಂಥ ರೈತರುಗಳಿಗೆ ಸಾಮಾನ್ಯ ವರ್ಗದವರಿಗೆ 40% ಸಹಾಯಧನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಮಹಿಳೆಯರಿಗೆ 50% ಸಹಾಯಧನವನ್ನು ನೀಡುವಂಥ ಅವಕಾಶ ಇದೆ. ಕೀಟ ಮತ್ತು ರೋಗ ನಿಯಂತ್ರಣ ಯೋಜನೆ ಅಂತ ಒಂದು ಕಾರ್ಯಕ್ರಮ ಇದೆ. ಈ ಯೋಜನೆಯಲ್ಲಿ ರೈತರಿಗೆ ಹಾಲಿ ಈಗ ಔಷಧಿಗಳನ್ನು ನಾವು ವಿತರಣೆ ಮಾಡ್ತಾ ಇದ್ವಿ. ಆಲೂಗಡ್ಡೆ ಬೆಳೆ ಇದೆ, ಆಲೂಗಡ್ಡೆ ಬೆಳೆಗೆ ಅಂಗಮಾರಿ ರೋಗ ಹೆಚ್ಚಾಗಿ ಬಾಧಿಸ್ತಾ ಇದೆ. ಈಗ ರೈತರಿಗೆ ಅನುಕೂಲವಾಗಲಿಕ್ಕೆ ನಾವು ಮ್ಯಾನ್ಕೋಸಿಬ್ ಅಂತ ಔಷಧಿಯನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ನಂತರ ಮಧುಮನೆ ಮತ್ತು ಜೇನು ಸಾಕಾಣಿಕೆ ಯೋಜನೆ ಅಂತ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಜೇನು ಪಟ್ಟಿಗೆ ಖರೀದಿ ಮಾಡಿರುವಂತಹ ರೈತರಿಗೆ ಸಹಾಯಧನ ನೀಡುವಂತಹ ಕಾರ್ಯಕ್ರಮ ಇದೆ. ಸಾಮಾನ್ಯ ವರ್ಗದವರಿಗೆ 75% ಸಹಾಯಧನ, ಪರಿಶಿಷ್ಟ ಜಾತಿ ಹಾಗೂ ವರ್ಗದವರಿಗೆ 90% ಸಹಾಯಧನದಲ್ಲಿ ಜೇನು ಪೆಟ್ಟಿಗೆ, ಸ್ಟ್ಯಾಂಡ್ ಹಾಗೂ ಹುಳ ಮತ್ತು ಫ್ರೇಮ್ಗಳು ಇವನ್ನೆಲ್ಲ ನೀಡ್ತೀವಿ. ಇಷ್ಟು ರಾಜ್ಯವಲಯ ಯೋಜನೆಯ ಕಾರ್ಯಕ್ರಮಗಳು. ಜಿಲ್ಲಾ ಪಂಚಾಯತಿ ಕಾರ್ಯಕ್ರಮದಲ್ಲೂ ಅದೇ ರೀತಿ ಜೇನು ಪೆಟ್ಟಿಗಳನ್ನು ಪರಿಶಿಷ್ಟ ಜಾತಿ ವರ್ಗದವರಿಗೆ ಹಾಗೂ ಪರಿಶಿಷ್ಟ ವರ್ಗದವರಿಗೆ ಮತ್ತು ಸಾಮಾನ್ಯ ವರ್ಗದವರಿಗೆ ಸಹಾಯಧನ ನೀಡುವಂತಹ ಅವಕಾಶ ಇದೆ. ಇಷ್ಟು ನಮ್ಮ ಇಲಾಖಾ ಕಾರ್ಯಕ್ರಮ. ಈ ಸಾಲಿನಲ್ಲಿರತಕ್ಕಂತಹ ತೋಟಗಾರಿಕೆ ಇಲಾಖೆಯ ಯೋಜನೆಗಳು ಇಷ್ಟಿದೆ. ಇವೆಲ್ಲ ಗುರಿ ಆಧಾರಿತವಾಗಿರೋದ್ರಿಂದ ಮೊದಲು ಬಂದಂತ ರೈತರಿಗೆ ಮೊದಲು ಆದ್ಯತೆ ನೀಡ್ತೀವಿ. ಒಂದೊಂದು ತಾಲೂಕಿಗೂ ಗುರಿ ಬೇರೆ ಬೇರೆ ಇರೋದ್ರಿಂದ ಬರುವಂತಹ ಆಕಾಂಕ್ಷೆಗಳು ಹೆಚ್ಚೆಚ್ಚು ಇರೋದ್ರಿಂದ ಮೊದಲು ಬಂದವರಿಗೆ ಮೊದಲ ಆದ್ಯತೆ ನೀಡ್ತೀವಿ. ಈ ಯೋಜನೆಗಳಿಗೆ ಒಳಪಡಬೇಕು ಅಂತ ಹೇಳಿದ್ರೆ, ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕಾಗುತ್ತೆ ನಮ್ಮ ಕೃಷಿಕರು? ನಮ್ಮ ಇಲಾಖಾ ಕಾರ್ಯಕ್ರಮಗಳನ್ನು ಪತ್ರಿಕೆಗಳನ್ನು ಮುದ್ರಣ ಮಾಡ್ತೀವಿ ಇಂತಿಂತ ಕಾರ್ಯಕ್ರಮಗಳಿದೆ ಅಂತ, ಹಾಗೂ ನಮ್ಮ ಕಚೇರಿಯ ಫಲಕದಲ್ಲಿ, ನಂತರ ಗ್ರಾಮ ಸಭೆಗಳಲ್ಲೆಲ್ಲ ಇಲಾಖಾಧಿಕಾರಿಗಳು ಏನೇನು ಕಾರ್ಯಕ್ರಮ ಇದೆ ಅಂತ ತಿಳಿಯಪಡಿಸ್ತಾರೆ. ನಂತರ ಬಂದಂತ ರೈತರುಗಳಿಗೂ ಇಂತಿಂತ ಕಾರ್ಯಕ್ರಮಗಳಿದೆ, ಯಾವ್ದಾರ ಸದುಪಯೋಗಪಡಿಸ್ಕೊಳ್ಳಿ ಅಂತೇಳಿ ಹೇಳ್ತೀವಿ. ಅಂತ ರೈತರುಗಳು ತಾವು ಮೊದಲಿಗೆ ಕಾರ್ಯಾದೇಶ ಪಡೆಯಬೇಕಾಗುತ್ತೆ. ಈ ಕಾರ್ಯಾದೇಶ ಪಡೆಯೋದಕ್ಕೆ ಅವರದೊಂದು ಪಾಣಿ, ಪಾಸ್ಬುಕ್ ಜೆರಾಕ್ಸ್, ಆಧಾರ್ ಕಾರ್ಡ್, ಈ ಮೂರನ್ನು